ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರು. ನಮಸ್ಕಾರ ಎಲ್ಲರಿಗೂ. ಅಡಿಕೆ ಮುಖ್ಯವಾದ ಒಂದು ತೋಟದ ಬೆಳೆ. ಹೌದು. ಈ ಅಡಿಕೆ ಬೆಳೆಯನ್ನು ಬಾಧಿಸುವಂತ ಮುಖ್ಯವಾದ ಪೀಡೆಗಳು ಯಾವ್ಯಾವು ಅಂತಿದೆ? ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಯಾವ್ಯಾವುದು ಕೀಟಗಳಂದರೆ ಪ್ರಮುಖವಾಗಿ ಬೇರುಹುಳು, ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಸುಳಿ ತಿಗಣೆ ಅಂತ ಬರುತ್ತೆ, ಮತ್ತು ಹೂಗೊಂಚಲು ತಿನ್ನುವ ಹುಳು ಬರುತ್ತೆ, ಮತ್ತು ಹಿಟ್ಟು ತಿಗಣೆ, ಅದ್ರ ಜೊತೆಗೆ ಬಸವನ ಹುಳು ಅಂತಲೂ ಬರುತ್ತೆ. ಇವೆಲ್ಲ ಕೀಟಗಳು, ಕೀಟೇತರ ಪೀಡೆಗಳು ಅಂತ ಹೇಳಿ ಒಂದು ಬಂದರೆ ಅದು ಜೇಡನುಸಿ ಅಂತ ಹೇಳಿ ಅದನ್ನು ಮೈಟ್ಸ್ ಅಂತ ಕೂಡ ಕರಿತೀವಿ. ಇದಿಷ್ಟು ನಾವು ಅಡಕೆಯಲ್ಲಿ ಕಂಡು ಬರುವಂಥ ಪ್ರಮುಖ ಕೀಟಗಳು. ಅಡಿಕೆ ಬೆಳೆಗಾರರಿಂದ ಏನು ಕೇಳ್ತಾ ಇದ್ದೀವಿ ಅಂದರೆ ಅವರು ವಿಶೇಷವಾಗಿ ಹೇಳುವಂಥ ಒಂದು ಕೀಟ ಪೀಡೆ ಅಂದರೆ ಈ ಬೇರು ಹುಳು. ಬೇರು ಹುಳು ಯಾವ ರೀತಿ ಹಾನಿ ಮಾಡುತ್ತೆ ಅಡಿಕೆ ಬೆಳೆಗೆ ಅಂತೀರಿ? ಬೇರು ಹುಳು ಇದಕ್ಕೆ ಒಂದು ವೈಜ್ಞಾನಿಕ ಹೆಸರು ಕೂಡ ಇದೆ, ಲ್ಯೂಕೋಫಿಲಿಸ್ ಲೆಫಿಡಿಫೋರಾ, ಲ್ಯೂಕೋಫಿಲಿಸ್ ಕೊನಿಫೋರಾ ಅಂತ ಹೇಳಿ ಬೇರೆ ಬೇರೆ ಪ್ರಭೇದಗಳಿರುತ್ತೆ ಅದರಲ್ಲಿ. ಅದು ಹೆಂಗೆ ಅಂದರೆ ಈ ಮಲೆನಾಡಲ್ಲಿ ಬೇರೆ, ಇಲ್ಲಿ ಬಂದು ನಮ್ಮ ಕರಾವಳಿಲಿ ಬೇರೆ ಥರ, ಮಲೆನಾಡಲ್ಲಿ ಬೇರೆ ಪ್ರಭೇದಗಳು ಅದನ್ನು ಹಾನಿಯನ್ನು ಉಂಟು ಮಾಡುತ್ತೆ. ಇದು ಆ್ಯಕ್ಚುಲಿ ಅಂದರೆ ಮರಳು ಮಿಶ್ರಿತ ಮಣ್ಣು ಇರುತ್ತಲ್ಲ, ಅಲ್ಲಿ ನಾವು ಇದನ್ನು ಜಾಸ್ತಿ ನೋಡ್ಬೋದು. ಇದನ್ನು ಒಂದು ಮಾರಕ ಕೀಟಗಳಲ್ಲಿ ಒಂದು ಪ್ರಮುಖ ಕೀಟ ಅಂತ ಕೂಡ ನಾವು ಹೇಳ್ತೇವೆ. ಈಗ ನಾವು ಕೊಡಗು ವಿಭಾಗದಲ್ಲೂ ಕೂಡ ಈ ಬೇರು ಹುಳು ಅಂತ ಏನು ಹೇಳ್ತಾರೆ ಇದನ್ನ ಜಾಸ್ತಿ ನೋಡ್ತಿದ್ದೀವಿ. ಮತ್ತೆ ಬಯಲುಸೀಮೆಯಲ್ಲಿ ಇದನ್ನ ಗೊಣ್ಣೆ ಹುಳು ಅಂತ ಕೂಡ ಕರೀತಾರೆ. ಇದನ್ನ ಗೊಣ್ಣೆ ಹುಳು ಅಂತಾನೂ ಕೂಡ ಕರೀತಾರೆ. ಆದರೆ ಇಲ್ಲಿ ಕೊಡಗುಲ್ಲಿ ಏನಾಗುತ್ತೆ ಅಂದ್ರೆ ಗೊಣ್ಣೆ ಹುಳು ಅಂದ್ರೆ ಅವರು ಬೇರೆ ತರ ಹೋಗುತ್ತೆ, ಬೇರು ಹುಳು ಅಂತಾನೇ ಇದನ್ನ ಕಾಮನ್ ಆಗಿ ಕರೀತಾರೆ. ಆದರೆ ಇದ್ರದ್ದು ಹಾನಿ ಹೇಗೆ ಮಾಡುತ್ತೆ ಅಂದರೆ ಇದು ನಮಗೆ ಗೊತ್ತಿರೋ ಹಂಗೆ ಅದರಲ್ಲಿ ಒಂದಷ್ಟು ವಿಧಗಳಿದಾವೆ. ಎಳೆಯೋದು ಬೇರೆ ಏನಿದೆ ಅದನ್ನೇನು ಮಾಡುತ್ತೆ ಕಡಿದು ಬಿಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಬೇರು ತಿನ್ನೋದ್ರಿಂದ ಇಲ್ಲಿ ಏನು ಗೊಬ್ಬರ ಹಾಕ್ತೀವೋ ಅಥವಾ ನೀರು ಏನು ಕೂಡ ಮೇಲೆ ಹೋಗೋದಕ್ಕಾಗಲ್ಲ. ಅಲ್ಲಿ ಅದರಿಂದ ಎಲೆಗಳೇನಿದೆ ಅವೆಲ್ಲ ಹಳದಿ ಕಲರ್ ಆಗಿ ಅದು ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಕಾಂಡ ಏನಿದೆ ಅದು ಪೂರ ಚೂಪಾಗಿ ಹೋಗುತ್ತೆ, ಕೆಳಗಿಂದ ಮೇಲೆ ಹೋದಂಗೆ ಅದು ಸಣ್ಣ ಆಗ್ತಾ ಹೋಗುತ್ತೆ. ಮತ್ತೆ ಎಳೆಕಾಯಿಗಳಿದ್ಬೋದು ಅಥವಾ ಕಾಯಿಗಳೇನಾಗುತ್ತೆ ಅದೆಲ್ಲ ಉದುರೋದಕ್ಕೆ ಸ್ಟಾರ್ಟ್. ಇದರಿಂದ ಇದರದ್ದು ಬೆಳವಣಿಗೆ ಎಲ್ಲ ಕುಂಠಿತ ಆಗುತ್ತೆ, ಇಡೀ ಗಿಡ ಹಾಳಾಗುತ್ತೆ, ಇಡೀ ತೋಟನೂ ಕೂಡ ಇದರಿಂದ ಹಾಳಾಗುತ್ತೆ. ನಾವು ಇದನ್ನ ಹೆಂಗೆ ನೋಡ್ಬೋದು ಅಂದ್ರೆ ಬೇರು ಹುಳದಿಂದ ಹಾನಿ ಒಳಗಾದ ಅಡಿಕೆ ತೋಟಕ್ಕೆ ಹೋದಾಗ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಮೇಲೆ ಆಕಾಶ ನೋಡಿದ್ರೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ. ಅದೇ ನೀವು ಬಾಧಿತ ಆಗಿಲ್ದೆ ಇರೋ ತೋಟಕ್ಕೆ ಹೋಗಿ ನೋಡಿದಾಗ ಅದು ಪೂರ್ತಿ ಎಲ್ಲ ಕವರ್ ಆಗಿರುತ್ತೆ, ಅಂದ್ರೆ ಎಲೆಗಳೆಲ್ಲ ಅಗ್ಲಹಗಾಗಿ ಪಕ್ಕ ಪಕ್ಕ ಇದ್ದು ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ತೋಟನ ನೋಡ್ಬೋದು. ಇದು ನಾವು ಬೇರು ಹುಳದಿಂದ ನೋಡುವಂತ ಪ್ರಮುಖ ಹಾನಿ. ಅಂದ್ರೆ ಬೇರನ್ನು ಮಣ್ಣಲ್ಲೇ ಇದ್ದು ಬೇರುಗಳಿಗೆ ತೊಂದರೆ ಕೊಡೋದ್ರಿಂದ ಹುಳುಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಮೇಲಿನ ಲಕ್ಷಣಗಳನ್ನ ನೋಡ್ಕೊಂಡೆ ನಾವು ತಿಳ್ಕೊಬೇಕು, ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದು ಬಹಳ ನಿಯಂತ್ರಣಕ್ಕೆ ಒಳಪಡೋದು ಕೂಡ ಕಷ್ಟನೇ ಅಂತ ಹೇಳ್ಬೋದು, ಯಾಕಂದ್ರೆ ಮಣ್ಣಲ್ಲಿ ಇರೋದ್ರಿಂದ. ಇದು ಒಂದ್ಸರಿ ಮಣ್ಣಲ್ಲಿ ಏನಾದ್ರು ಸೇರ್ಕೊಂಡ್ಬಿಟ್ರೆ ಅದೊಂದ್ ರೀತಿ ಬಹಳ ವರ್ಷಗಳವರೆಗೆ ಇರುವಂತ ಕೀಟಪೀಡೆ ಅಂತ ಕೇಳಿದೀವಿ. ಇದರ ಜೀವನ ಚಕ್ರ ಹೇಗೆ ಅಂತ? ಜೀವನ ಚಕ್ರ ಹೇಗೆ ಅಂದ್ರೆ ನಮಗೆ ಗೊತ್ತಿರಂಗೆ ಇದು ಬಂದ್ಬಿಟ್ಟು ಕೋಲಿಯೋಪ್ಟರ ದುಂಬಿ ಜಾತಿಗೆ ಸೇರುತ್ತೆ. ಇದು ದುಂಬಿ ಜಾತಿ ಬಂದಾಗ ನಾಲ್ಕು ವಿಧ ಬರುತ್ತೆ, ಮೊಟ್ಟೆ ಬರುತ್ತೆ, ಮರಿ ಬರುತ್ತೆ, ಕೋಶ ಬರುತ್ತೆ, ಕೊನೆಗೆ ದುಂಬಿಯಾಗಿ ಹೊರ ಬರುತ್ತೆ. ಅದರಲ್ಲಿ ಇದು ಮೊಟ್ಟೆ ಏನ್ ಮಾಡುತ್ತೆ ಅಂದ್ರೆ ಮಣ್ಣಿನ ಆಳದಲ್ಲಿ ಹೋಗ್ಬಿಟ್ಟು ಇದು ಮೊಟ್ಟೆಗಳನ್ನ ಒಂದು 15 ಸೆಂಟಿಮೀಟರ್ ಆಳದಲ್ಲಿ ಇಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನು ಒಂದು 50-100 ಈ ತರ ಇದು ಇಟ್ಕೊಂಡು ಹೋಗುತ್ತೆ. ಅದು ಹೆಂಗೆ ಅಂದ್ರೆ ಆ ಹೆಣ್ಣು ದುಂಬಿ ಏನಿದೆ ಅದ್ರದ್ದು ಒಂದು 50 ದಿನ ತನಕ ಬದುಕಿರುತ್ತೆ, ಆ ಟೈಮಲ್ಲಿ ಅದನ್ನ ಇಟ್ಕೊಳುತ್ತೆ. ಅದು ಇಟ್ಕೊಂಡಾದ್ಮೇಲೆ ಏನಾಗುತ್ತೆ ಒಂದು 10 ದಿನ ಆಗುತ್ತೆ, 10 ದಿನ ಆದಾಗ ಮೊಟ್ಟೆಯಿಂದ ಮರಿಗಳು ಬರೋಕೆ ಸ್ಟಾರ್ಟ್ ಆಗ್ತವೆ. ಮರಿ ಎಲ್ಲ ನಾವು ನೋಡ್ಬೋದು, ಮರಿ ಹೆಂಗಿರ್ತಾವ ಅಂದ್ರೆ ಅವು ಬಿಳಿ ಬಣ್ಣ ಇರುತ್ತೆ, ಮತ್ತೆ ಕಂದು ಅಥವಾ ಕೆಂಪು ತಲೆ ಆ ತರ ಇರುತ್ತೆ. ಅದು ಸಿ ಆಕಾರದಲ್ಲಿ, ನಮ್ಮ ಇಂಗ್ಲಿಷ್ ಸಿ ಏನು ಬರುತ್ತೆ ಆ ಆಕಾರದಲ್ಲಿ ನಾವು ನೋಡ್ಬೋದು. ಅದಕ್ಕೆ ಕಾಲ್ಗಳು ಕೂಡ ಕಾಣಿಸ್ತಿರ್ತಾವ. ಇದರಲ್ಲಿ ನಾವು 3 ಹಂತಗಳಿರುತ್ತೆ. ಅದರಲ್ಲಿ ಮೊದಲನೇ ಹಂತ ಏನ್ ಮಾಡುತ್ತೆ ಅಂದ್ರೆ ಬಂದ ತಕ್ಷಣ ಮೊಟ್ಟೆಯಿಂದ ಅದು ಸಾವಯವ ಅಂಶ ಏನಿದೆ ಅದನ್ನಷ್ಟೇ ತಿನ್ನುತ್ತೆ, ಅದು ಅವಾಗ ಬೇರ್ನೇನು ತಿನ್ನಕ್ ಹೋಗಲ್ಲ. ಅಲ್ಲಿಂದ ಮತ್ತೆ 2ನೇ ಹಂತಕ್ಕೆ ಹೋಗುತ್ತೆ. 2ನೇ ಹಂತಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಬೇರ್ನೆಲ್ಲ ತಿನ್ನೋದಕ್ಕೆ ಒಂದು ಸಣ್ಣ ಸಣ್ಣ ಕಡ್ಡಿ ಸೈಜ್ ಇರುವಂಥದ್ದು ಬೇರ್ಗಳನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ 3ನೇ ಹಂತ ಏನ್ ಬರುತ್ತೆ, ನಮ್ದು ಬೆರಳು ಸೈಜ್ ಏನು ಬೇರ್ಗಳಿರುತ್ತೆ ದಪ್ಪ ಬೇರ್ಗಳನ್ನೆಲ್ಲ ಕಡಿದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇನಂದ್ರೆ ನಮಗೆ ಒಂದು 10-11 ತಿಂಗಳ ತನಕ ತನಕ ಇರುತ್ತೆ ಇದ್ರದ್ದು, ಇದ್ರದ್ದು ಕಾಲಾವಧಿ ಲಾರ್ವಾದ ಏನ್ ಬಂದ್ಬಿಟ್ಟು ಅಷ್ಟು ಇರುತ್ತೆ ಅಲ್ಲಿ ತನಕ ತಿನ್ನುತ್ತೆ. ಆದ್ರೆ ನಮಗೆ ಏನಾಗುತ್ತೆ, ರೈತರಿಗೆ ನಮಗೆ ಗೊತ್ತಾಗದೆ ಈ ಮೂರನೇ ಹಂತದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ಅದ್ರದ್ದು ಏನೋ ಹಾನಿನೂ ನಮಗೆ ಮೇಲ್ಗಡೆ ಕಾಣಿಸಲ್ಲ. ಈ ಮೂರನೇ ಹಂತದಲ್ಲಿ ಏನ್ ಮಾಡಿದಾಗ, ಅದು ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾದಾಗ ಅಲ್ಲಿ ನಮಗೆ ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುತ್ತೆ, ನಷ್ಟ ಆಗೋದು ಆ ಇದ್ರಲ್ಲೇ. ಅಲ್ಲಿಂದ ಇದು ಒಂದೊಂದು ತಿಂಗಳು ಆತರ ಆದ್ಮೇಲೆ ಮತ್ತೆ ಕೋಶಾವಸ್ಥೆಗೆ ಹೋಗುತ್ತೆ. ಅದೇ ಮಣ್ಣಲ್ಲಿ ಒಂದು 10-12 ಆತರ ತಗೊಂಡು ಕೊನೆಗೆ ಅದು ದುಂಬಿ ಆಗುತ್ತೆ. ದುಂಬಿ ಆದಾಗ ಅದೇನಾಗುತ್ತೆ, ಒಂದು 50-60 ದಿನ ತನಕ ಬದುಕಿರುತ್ತೆ. ಅಲ್ಲಿ ಬದುಕಿರುತ್ತೆ ಅಂದ್ರೆ ಅದು ಮೊಟ್ಟೆಗಳನ್ನ ಇಡುತ್ತೆ ಆ ಟೈಮ್ ತನಕ. ಇಷ್ಟು ಇದ್ರದ್ದು ಜೀವನ ಚಕ್ರ. ಆದ್ರೆ ಅದು ಇದು ಹೆಂಗೆ ಅಂದ್ರೆ, ನಮಗ್ ಗೊತ್ತಿರೋಂಗೆ ಅದು ಭೂಮಿಯ ಒಳಗೆ ಹೋಗ್ಬಿಡುತ್ತೆ. ಮಳೆಗಾಲ ಮುಂಗಾರು ಬಂದಾಗ ಇದು ಹೊರಗಡೆ ಬರೋದು, ಮುಂಗಾರದು ಮೊದಲನೇ ಮಳೆ ಏನಾಗುತ್ತೆ ಅವಾಗ ಈ ದುಂಬಿಗಳೆಲ್ಲ ಹೊರಗಡೆ ಬರೋದಕ್ಕೆ ಮಣ್ಣೆಲ್ಲ ಸ್ವಲ್ಪ ಚಟುವಟಿಕೆ ತೇವಾಂಶದಿಂದ ಮೃದುವಾಗಿರುತ್ತೆ, ಅವಾಗ ಅವು ಹೊರಗಡೆ ಬರೋದಕ್ಕೆ ಶುರು ಮಾಡ್ತವೆ. ಇದಿಷ್ಟು ಜೀವನ ಚಕ್ರ. ಅಂದ್ರೆ ಇದು ಮಣ್ಣಲ್ಲಿರೋದ್ರಿಂದ ಸ್ವಲ್ಪ ಇದರ ನಿರ್ವಹಣೆ ಕಷ್ಟ ಅಂತಾನೆ ಹೇಳ್ಬೋದು. ಹೌದೌದು. ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ನಾವು ಇದಕ್ಕೆ ಸಮಗ್ರ ನಿರ್ವಹಣೆ ಕ್ರಮ ಅಂತ ಹೇಳಿ ಅದನ್ನ ತಗೋಬೇಕಾಗುತ್ತೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಇದೇನಾಗುತ್ತೆ ಅಂದ್ರೆ, ಭೂಮಿ ಒಳಗಿರುತ್ತೆ ಅದು, ರಾತ್ರಿ ಹೊತ್ತೇನೆ ಬರೋದು ದುಂಬಿಗಳು. ರಾತ್ರಿ ಹೊತ್ತು ಬಂದು ಅದೇನಿದೆ ಮೇಟಿಂಗ್ ಅಂತ ಹೇಳಿ ಮಿಲ್ಲನ ಏನಿದೆ ಎಲ್ಲ ಮಾಡ್ಕೊಂಡು ಹೋಗಿ ಆಹಾರ ಎಲ್ಲ ತಿನ್ಕೊಂಡು ಬೇರೆ ಬೇರೆ ಇದ್ದು ಹೋಗ್ತಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಮುಂಗಾರು ಆಗಿದ್ದು ಮೊದಲನೇ ಮಳೆ ಯಾವಾಗ ಬರುತ್ತೆ ಆ ದಿವಸಗಳಲ್ಲಿ ರಾತ್ರಿ ಹೊತ್ತು ಒಂದು 7:30-9:00 ತನಕ ಈ ದೀಪ ಬಲೆಗಳು ಅಂತ ಹೇಳಿ ಬರ್ತಾವಲ್ಲ, ಲೈಟ್ ಟ್ರಾಪ್ಸ್ ತರ, ಲೈಟ್ ಟ್ರಾಪ್ಸ್ ಗಳನ್ನ ಅಲ್ಲಲ್ಲಿ ಇಟ್ಟರೆ ಇವೆಲ್ಲ ಬಂದು ಆಕರ್ಷಣೆ ಆಗುತ್ತೆ. ಅದಕ್ಕೆ ಅದ್ರ ಒಳಗೆ ಮತ್ತೆ ನಾವು ಕೆಮಿಕಲ್ ಹಾಕ್ಬೋದು, ಸಾಯಿಸ್ಬೋದು, ಈ ತರ ಮಾಡ್ಬೋದು. ಅದು ಬಿಟ್ರೆ ಈ ಮರಗಳಿದಾವೆ ಇದು ಅದನ್ನ ತಿಂತಾವೆ ಬೇರೆ ಮರ, ಅಡಕೆ ಬಿಟ್ಟು ಬೇರೆ ಯಾವ್ದಾದ್ರು ತಿನ್ನುತ್ತೆ ಅಂದ್ರೆ ಈ ಪೇರ್ಲೆ ಬೇವು ಇದ್ರದ್ದು ಎಲೆಗಳೆಲ್ಲ ತಿನ್ನೋದಿಕ್ಕೆ ಅದು ಹೊರಗಡೆ ಬರುತ್ತೆ. ಅಂದ್ರೆ 7:30 ಆ ಟೈಮ್ ಕತ್ಲಲ್ಲಿ ಬರೋದ್ರಿಂದ ಅದು ಅವಾಗ ಅದು ಆ ರೊಂಬೆಗಳಿಗೆಲ್ಲಾನು ನಾವು ಕೆಮಿಕಲ್ನ ಸಿಂಪರಣೆ ಮಾಡಿದ್ಮೇಲೆ ಇದು ಅದನ್ನ ತಿಂದಾಗ ಅಲ್ಲಿ ಸಾಯತ್ತೆ. ಇದು ಮಾಡ್ಬೋದು. ಮತ್ತೆ ಜುಲೈ 2nd ಮತ್ತೆ ಆಗಸ್ಟ್ ಕೊನೆ ವಾರದಿಂದ ನಮಗೆ ಈ ಮೂರನೇ ಹುಳು ಏನಿದೆ ಅದು ಸಿಗುತ್ತೆ. ಅದು ಸಿಗೋದ್ರಿಂದ ಅದನ್ನ ನಾವು ಭೂಮಿನ ಅಗದ್ರೆ ಅದು ನಮಗೆ ಸಿಗುತ್ತೆ, ಅದನ್ನ ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ನಾಶ ಮಾಡ್ಬೋದು. ಈ ತರ ಒಂದು. ಆಮೇಲೆ ಮತ್ತೆ ಅಡಿಕೆ ತೋಟದಲ್ಲಿ 2 ಬಸಿಗಾಲುವೆಗಳ ತರ ಮಾಡ್ಕೋಬೇಕು. ಮಾಡ್ಕೊಂಡಾಗ ಅಲ್ಲಿ ನೀರು ನಿಂತ್ಕೊಳ್ಳುತ್ತಲ್ಲ, ನೀರು ನಿಂತ್ಕೊಳ್ಳೋದ್ರಿಂದ ಆ ಮಧ್ಯ ಏನ್ ಜಾಗ ಇದೆ ಅಲ್ಲಿ ಹುಳ ಇರೋದು ಮೇಲ್ ಬರುತ್ತೆ. ನಾವು ಅದನ್ನ ಅಗದ್ ಬಿಟ್ಟು ಅಲ್ಲಿನೂ ಹುಳಗಳನ್ನ ಕಲೆಕ್ಟ್ ಮಾಡ್ಕೊಂಡು ಸಾಯಿಸ್ಬೋದು. ಇದನ್ ಮಾಡ್ಬೋದು. ಮತ್ತೆ ಇದಕ್ಕೆ ಮುಂಚೆ ಈ ಬೇವಿನ ಹಿಂಡಿ ಬರುತ್ತಲ್ಲ, ಅದನ್ನ ಒಂದು 2-3 kg ಆತರ ಒಂದು 5 kg ಯಾವ್ದಾರನ್ನು ನಾವು ಆ ಗಿಡಗಳಿಗೆ ಹಾಕೋದ್ರಿಂದ ನಮಗೆ ಗೊತ್ತಿರೋಂಗೆ ಇದರದ್ದು ರೋಗ ನಿರೋಧಕ ಶಕ್ತಿ ಇದೆ, ಕೀಟಗಳಿಗೂ ತೊಂದರೆ ಆಗುತ್ತೆ, ಕೀಟ ನಿರೋಧಕ ಶಕ್ತಿ ಕೂಡ ಅದಕ್ಕೆ ಬರುತ್ತೆ. ಅದಕ್ಕೆ ಈ ಬೇವಿನ ಹಿಂಡಿನೂ ಕೂಡ ನಾವು ಇದಕ್ಕೆ ಹಾಕೋತೀವಿ. ಇದು ಬಿಟ್ರೆ ಕೆಲವು ಕೆಮಿಕಲ್ಗಳ ಸಿಂಪರಣೆ, ರಾಸಾಯನಿಕ ಸಿಂಪರಣೆಗಳನ್ನು ಕೂಡ ನಾವು ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ, ಈ ಡ್ರೆಂಚಿಂಗ್ ಅಂತ ಹೇಳ್ತೀವಲ್ಲ, ತೋಯಿಸೋದು, ಕ್ಲೋರೋಪೈರಿಪಾಸ್ ಅನ್ನ ತಗೊಂಡು ಒಂದು 10 ml 1 liter ನೀರು ಹಾಕೊಂಡು ಆ ಗಿಡ ಸುತ್ತ ತೋಯಿಸ್ಬೋದು. ಇಲ್ಲ ಅಂದ್ರೆ ಇದನ್ನ ಜೂನ್ ಜುಲೈ ಆ ಟೈಮಲ್ಲಿ ಮಾಡ್ಬೇಕು, ಮಳೆಗಾಲ ಪ್ರಾರಂಭ ಆ ತಕ್ಷಣನೇ ಮಾಡ್ಬೇಕು. ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕು, ಕ್ಲೋರೋಪೈರಿಪಾಸ್ ನ September 1 ಟೈಮಲ್ಲಿ ಮತ್ತೆ ಒಂದು 5 ml ನ ಹಾಕೊಂಡು 1 liter ನೀರೊಳಗೆ ಮತ್ತೆ ಗಿಡಗಳಿಗೆ ಅದ್ರ ಸುತ್ತ ಹಾಕ್ಬೇಕು. ಮತ್ತೆ ಸ್ಪ್ರೇನು ಕೂಡ ತಗೋಬಹುದು, ಅದರಲ್ಲಿ ಸಿಂಪರಣೆ ಕೂಡ ಮಾಡಬಹುದು. ಇದ್ರ ಜೊತೆಗೆ ಕ್ಲೋರಾಂಟ್ರಿಫೋಲ್ ಅಂತ ಹೇಳಿ ಬರುತ್ತೆ, ಅದು 0.3 ml 1 liter ನೀರಿಗೆ ಹಾಕೊಂಡು ನೀವು ಇದನ್ನ ಸಿಂಪರಣೆ ಮಾಡ್ಬೇಕು. ಇದನ್ನ ಸಿಂಪರಣೆ ಮಾಡಿದ್ರೆ ಈ ಹುಳುಗಳನ್ನ ಒಂದು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳಿ. ಅಂದ್ರೆ ಮಣ್ಣಲ್ಲಿರೋದ್ರಿಂದ ಈ ಬೇರು ಹುಳುಗಳ ನಿಯಂತ್ರಣ ಬಹಳ ಕಷ್ಟ, ಇದಕ್ಕೆ ಈ ಜೈವಿಕ ನಿಯಂತ್ರಣ ಏನಾದ್ರೂ ಬಳಸ್ಕೋಬಹುದಾ? ಹೌದು, ಜೈವಿಕ ನಿಯಂತ್ರಣ ಅಂತ ಅಂದ್ರೆ ಈ ಮೆಟ್ರೈಸಿಯಂ ಅನಿಸೋಫಿಲ್ಲ ಅಂತ ಹೇಳಿ ಒಂದು ಸಿಗುತ್ತೆ, ಅದು ಶಿಲೀಂಧ್ರ ನಾಶಕ. ನಾವು ಅದನ್ನ ಗೊಬ್ಬರದ ಜೊತೆ ಸೇರಿಸಿ ಒಂದೊಂದು ಗಿಡಕ್ಕೆ 20-20 kg ಅಥವಾ 5-5 kg ಹಾಕೊಂಡು ಹೋದ್ರೆ ಅದರಿಂದ ಕಂಟ್ರೋಲ್ ಸಿಗುತ್ತೆ. ಮತ್ತೆ ಆಗ್ಲೇ ಹೇಳಿದ್ನಲ್ಲ, ಬೇವಿನ ಹಿಂಡಿ ಇದನ್ನು ಕೂಡ ಮಾಡಬಹುದು. ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರುವಾಗ ಸಾವಯವ ಗೊಬ್ಬರದ ಜೊತೆಯಲ್ಲಿ ಮೆಟರೈಸಿಯಂ ಅನಿಸೋಫಿಲ್ಲ ಅಂತ ಒಂದು ಶಿಲೀಂಧ್ರವನ್ನು ಮಣ್ಣಿಗೆ ಬೆರೆಸಿದಾಗ ಅದು ಕೂಡ ಒಂದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಅಡಿಕೆ ಬೇರು ಹುಳ ಕೀಟ ಇರೋದ್ರಿಂದ ಕೀಟನಾಶಕವಾಗಿನೂ ಕೂಡ ಅದು ಕೆಲಸ ಮಾಡುತ್ತೆ. ಇದು ಮುಖ್ಯವಾಗಿ ಈ ಬೇರು ಹುಳುವಿನ ನಿಯಂತ್ರಣ ಅಂದ್ರೆ ಬೇರು ಹುಳುಗಳು ನಿಯಂತ್ರಣ ಮಾಡಬೇಕು ಅಂದ್ರೆ ಎಲ್ಲಾ ರೈತರು ಸಾಮೂಹಿಕವಾಗಿ ಮಾಡೋದು ಒಳ್ಳೇದು. ಹೌದೌದು, ಈಗ ಒಂದು ಗದ್ದೆಯಲ್ಲಿ ಮಾಡಿ ಇನ್ನೊಂದು ಗದ್ದೆಯಲ್ಲಿ ಬಿಟ್ರೆ ಅದು ಏನಾಗುತ್ತೆ, ಒಂದು ತೋಟದಿಂದ ಇನ್ನೊಂದು ತೋಟಗಿನ ಹೋಗ್ಬಿಡುತ್ತೆ, ಹೋಗ್ತಾ ಇರುತ್ತೆ. ಅಂದ್ರೆ ಮುಂಗಾರಿನ ಪ್ರಾರಂಭದಲ್ಲಿ ಎಲ್ಲಾನು ನಿಯಂತ್ರಣ, ಮುಂಗಾರು ಮುಂಚೆನೆ ಏಪ್ರಿಲ್ ಮೇ ಏನಿದೆ ಮೊದಲ ಮಳೆ ಬಿದ್ದ ದಿನದ ರಾತ್ರಿ, ಹೌದು ಅವಾಗ ಮಾಡಿದ್ರೆ ಇದು ನಿಯಂತ್ರಣಕ್ಕೆ ಬರುತ್ತೆ. ಇದು ಅಡಿಕೆ ಬೇರು ಹುಳುಗಳ ನಿಯಂತ್ರಣದ ಬಗ್ಗೆ ಆಯ್ತು. ಇನ್ನೊಂದು, ನಾವು ಸಾಧಾರಣವಾಗಿ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಬೇಸಿಗೆ ಹತ್ತತ್ರಕ್ಕೆ ಬಂದಾಗ ಕಾಣುವಂಥ ಒಂದು ಕೀಟೇತರ ಪೀಡೆ ಅಂತಂದರೆ ಜೇಡರ ನುಸಿ. ಇದು ಯಾವ ರೀತಿ ಹಾನಿ ಮಾಡುತ್ತೆ ಅಡಿಕೆ ಬೆಳೆಗೆ ಅಂತೀರಿ? ಇದು ಜೇಡರ ನುಸಿ ಅಂತ ಅಂದರೆ ನೀವು ಇದರಲ್ಲಿ ಬಿಳಿ ಅಥವಾ ಕೆಂಪು ಮೈಟ್ ಅಂತ ಹೇಳಿ ನೋಡ್ಬೋದು. ಈ ಥರದ್ದು ನಾವು ಮೈಟ್ ಅದು ನುಸಿನ ನಾವು ಎಲ್ಲ ಕಡೆ ನೋಡಿದ್ದೀವಿ. ಈ ಗುಲಾಬಿ ಗಿಡ ಇರ್ಬೋದು, ದಾಸವಾಳ, ಬೇರೆ ಬೇರೆ ಕಡೆ ನೋಡಿರ್ತೀವಲ್ಲ, ಎಲ್ಲದರಲ್ಲೂ ಕೂಡ ಇದು ಬರುತ್ತೆ. ತೆಂಗಲ್ಲೂ ಕೂಡ ಬರುತ್ತೆ. ಇದೇನಂದರೆ ಕಣ್ಣಿಗೆ ಅಷ್ಟು ಕಾಣಿಸಲ್ಲ, ಸ್ವಲ್ಪ ದಿಟ್ಟಿಸಿ ನೋಡಿದ್ರಷ್ಟೇ ನಮಗೆ ಗೊತ್ತಾಗುತ್ತೆ. ಈ ಅಡಿಕೆ ಮರ ಏನಿದೆ ಅದರ ಎಲೆ ಕೆಳಗಡೆ ಅದಿರುತ್ತೆ, ಅದೇನು ಮಾಡುತ್ತೆ, ಅದು ಜೇಡ ಕಟ್ಕೊಂಡಿರುತ್ತೆ. ಜೇಡ ಅಂದರೆ ಈ ರೇಷ್ಮೆ ಥರ ಕಟ್ಕೊಂಡು ಅದರ ಒಳಗೆ ಸೇರಿಕೊಂಡು ಬಲೆ ಅದರಿಂದ ರಸ ಇರೋಕ್ಕೆ ಶುರು ಮಾಡ್ಕೊಳುತ್ತೆ. ಎಲೆಯಿಂದ ರಸ ಇರುತ್ತೆ, ಕಾಯಿಗಳು ಏನೇನಿದೆ ಎಲ್ಲದರಿಂದ ರಸ ಇರೋಕ್ಕೆ ಆ ಎಲೆ ಮೇಲೆ ನಾವು ಹಳದಿ ಕಲ್ಲರ್ದು ಮಚ್ಚೆಗಳ ಥರ ಕಾಣಿಸುತ್ತೆ ಎಲೆ ಇರೋದ್ ಕಡೆ ಎಲ್ಲ. ಅದು ಕೊನೆಗೇನಾಗುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಹೀರಿ ಈ ಗಿಡಗಳನ್ನೇ ಒಣಗೋದಕ್ಕೂ ಅದ್ರದ್ದು ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇದರಿಂದ ಅಂದ್ರೆ ಸಣ್ಣ ಅಡಿಕೆ ಸಸಿಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಇದು. ಹೌದು, ಸಣ್ಣ ಅಡಿಕೆ ಮರಗಳು ಒಂದು ಇದರಲ್ಲೇ ಹೆಚ್ಚು ಅಂತ ಹೇಳ್ಬಹುದು. ಅಂದ್ರೆ ಈಗ ಈ ಜೇಡ ನುಸಿ ನಿರ್ವಹಣೆ ಹೇಗೆ ಅಂತೀರ? ಜೇಡನುಸಿ ಅಂತ ಅಂದ್ರೆ ನಮಗೆ ಗೊತ್ತಿರಂಗೆ ಜೇಡನುಸಿಗೆ ಇದೊಂದು ಡೈಕೋಫಾಲ್ ಅಂತ ಹೇಳಿ ಒಂದು ಬರುತ್ತೆ, ನುಸಿನಾಶಕ. ಅದನ್ನ 2.5 ml 1 liter ನೀರೊಳಗೆ ಹಾಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಅದು ಬಿಟ್ರೆ ಒಂದು ಗಂಧಕ ಅಂತ ಒಂದು ಸಿಗುತ್ತೆ, ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳಿ ಒಂದು 4 gram, ಅದನ್ನು ಕೂಡ 1 liter ನೀರಿಗೆ ಹಾಕೊಂಡು ನಾವು ಸಿಂಪರಣೆ ಮಾಡಬೇಕು. ವಾತಾವರಣ ತಂಪಾಗಿದ್ದಾಗ ಗಂಧಕ ಬಳಸ್ಕೋಬಹುದು. ಮತ್ತೆ ಇನ್ನೊಂದು 1.7 ಡೈಮಿಥೈಟ್ ಅಂತ ಹೇಳಿ, ಅದು ನುಸಿನಾಶಕವಾಗಿ ಕೆಲಸ ಮಾಡುತ್ತೆ. ಡೈಮಿಥೈಟ್ ಅನ್ನು ಕೂಡ ನಾವು ಉಪಯೋಗಿಸಬಹುದು. ಅದನ್ನ 1 liter ನೀರೊಳಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ನಾವು ನುಸಿನ ಕಂಟ್ರೋಲ್ ಮಾಡಬಹುದು. ನಮಗೆ ಮತ್ತೆ ನುಸಿ ಕಾಣಿಸ್ತಿದೆ, ಬಾಧಿಸ್ತಿದೆ ಅಂದ್ರೆ 15 ದಿನಕ್ಕೆ ಒಂದೊಂದ್ಸಲ ಮತ್ತೆ ಇದೇ ತರ ಸಿಂಪರಣೆ ರಾಸಾಯನಿಕ ಅದನ್ನ ಸಿಂಪರಣೆ ಮಾಡಬಹುದು. ಅಂದ್ರೆ ಇದು ಗರಿಗಳಿಗೆ ಮಾತ್ರ ತೊಂದರೆ ಕೊಡುತ್ತೋ ಅಥವಾ ಕಾಯಿಗಳಿಗೂ ಏನಾದರೂ ತೊಂದರೆ? ಅದು ಗರಿಗಳಿಗೂ ಕೊಡುತ್ತೆ, ಆದ್ರೆ ಕಾಯಿಗಳಿಗೂ ಬರುತ್ತೆ ಸ್ವಲ್ಪ ಮಟ್ಟಿಗೆ. ಆದ್ರೆ ಗರಿಯಲ್ಲಿ ನಾವು ಜಾಸ್ತಿ ನೋಡ್ತೀವಿ, ಅದೇ ತೆಂಗಲ್ಲಿ ಆದ್ರೆ ನಾವು ಕಾಯಿ ಮೇಲೂ ಕೂಡ ಕಾಣುತ್ತೆ. ತೆಂಗಿನ ನುಸಿ ಅದು ಬೇರೆ. ಅದೇ ಒಟ್ಟಿಗೆ ನುಸಿ ಎಲ್ಲ ಬರುತ್ತಲ್ಲ ಅದೇ ತರ, ಅದರಲ್ಲಿ ನಾವು ಕಾಯಿಯಲ್ಲೂ ನೋಡ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಗರಿಯಲ್ಲಿ ನೋಡ್ತೀವಿ. ಇದು ಈ ಜೇಡನುಸಿ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಸುಳಿ ತಿಗಣೆ ಅಂತ. ಸುಳಿ ತಿಗಣೆ ಯಾವ ರೀತಿ ಹಾನಿ ಮಾಡುತ್ತೆ ಈ ಅಡಿಕೆ ಬೆಳೆಗೆ? ಸುಳಿ ತಿಗಣೆ ಅಂದರೆ ನಾವು ಇದನ್ನ ಇಂಗ್ಲೀಷಲ್ಲಿ ಏನಂತ ಹೇಳಿದ್ರೆ ಸ್ಪಿಂಡಲ್ ಬಗ್ ಅಂತ ಹೇಳಿ ಬರುತ್ತೆ. ಇದು ಈ ಅಡಿಕೆಯಲ್ಲಿ ಸುಳಿ ಏನಿದೆ ಆ ಎಳೆದು ಏನಿದಾವ ಅದು ಸುಳಿ ತಿಗಣೆ. ಈ ಅಪ್ಸರ ಇರ್ಬೋದು ಅಥವಾ ಪ್ರೌಢ ಅಂದ್ರೆ ಮರಿ ಹುಳುಗಳು ಅಥವಾ ದೊಡ್ಡದು, ಅದನ್ನ ಪ್ರೌಢ ಕೀಟಗಳು ಅಂತಾನೆ ಕರೀತಾರ. ಇವೇನ್ ಮಾಡ್ತಾವ, ಆ ಸುಳಿದು ಎಳೆದು ಎಲೆಗಳೇನಿದೆ ಅಥವಾ ಹೂಗೊಂಚಲುಗಳೇನಿದೆ ಅದರಲ್ಲಿ ರಸನ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ರಸ ಇರೋದ್ರಿಂದ ಕಂದು ಬಣ್ಣದ್ದು ಮಚ್ಚೆಗಳನ್ನ ಎಲೆಗಳ ಮೇಲೆ ಅಲ್ಲಿ ಇಲ್ಲಿ ನೋಡ್ತೀವಿ. ಅದು ಅದೇನಾಗುತ್ತೆ ಅಂದರೆ ಅದು ಓಪನ್ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಓಪನ್ ಆಗೋದಕ್ಕೂ ಆಗಲ್ಲ. ಇದು ಯಾವುದು ಬಾಧಿತ ಆಗಿರುತ್ತೆ ನಮ್ಮ ಸುಳಿ ತಿಗಣೆದು ಅದು ಓಪನ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಅದರದ್ದು ಬೆಳವಣಿಗೆನೂ ಕೂಡ ಕಡಿಮೆ ಆಗೋದನ್ನ ನಾವು ಇದರಲ್ಲಿ ನೋಡ್ಬೋದು ಸುಳಿ ತಿಗಣೆಯಲ್ಲಿ. ಅಂದ್ರೆ ಇದರ ನಿರ್ವಹಣೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಿರ್ವಹಣೆ ಬಂದ್ಬಿಟ್ಟು ಸುಳಿ ತಿಗಣೆದು ಇದು ಥಯಾಮೆಥಾಕ್ಸಮ್ ಅಂತ ಹೇಳಿ ಬರುತ್ತಲ್ಲ, ಅದು 2.5 ಅಥವಾ 2 gram. 2 gram ಏನ್ ಮಾಡ್ಬೇಕು ಅಂದ್ರೆ ನಾವು ಸುಳಿ ಏನಿದೆ ಅದ್ರ ಒಳಗಡೆ ಎರಳೆ ಕೆಳಗಡೆ ಮತ್ತೆ ಒಂದು ಪ್ಲಾಸ್ಟಿಕ್ ಅವರ ಒಳಗೆ ಹಾಕಿ ತೂತ್ ಮಾಡಿ ಇಟ್ಟಿರ್ಬೇಕು, ಅದರಿಂದ ನಿಯಂತ್ರಣ ಆಗುತ್ತೆ. ಇಲ್ಲಾಂದ್ರೆ ಥಯಾಮೆಥಾಕ್ಸಮ್ ನಾವು ಸ್ಪ್ರೇ ಮಾಡ್ತೀವಿ ಅಂದ್ರೆ 0.25 gram ಅಷ್ಟು 1 liter ನೀರಿಗೆ ಹಾಕೊಂಡು ಇದನ್ನ ಸಿಂಪರಣೆ ಮಾಡಬಹುದು. ಅಂದ್ರೆ ಇದು ಪ್ರೌಢ ಕೀಟಗಳನ್ನ ಹಾನಿ ಮಾಡುವಂತದ್ದು ಇಲ್ಲ, ಅಪ್ಸರ ಕೀಟನು ಮಾಡುತ್ತೆ ಅಂದ್ರೆ ಮರಿನು ಮಾಡುತ್ತೆ, ದೊಡ್ಡದನ್ನು ಕೂಡ ಮಾಡುತ್ತೆ. ಅಂದ್ರೆ ಮರಿ ಇವೆಲ್ಲ ರಸ ಇರ್ತವೆ, ಇದು ತಿಂತೆ ತಿನ್ಬಿಡುತ್ತೆ ಈ ತಿಗಣೆ. ಇದು ಸುಳಿ ತಿಗಣೆ ರಸನೇ ಇರೋದು, ಎರಡನ್ನು ರಸನೇ ಇರೋದು, ಅಪ್ಸರೆ ಆಗಿರ್ಬೋದು ಪ್ರೌಢ ಕೀಟ ಆಗಿರ್ಬೋದು ರಸ ಇರೋದ್ರಿಂದ ನಮಗೆ ಅದು ಅದೇನು ಎಲೆ ಇದೆ ಅದೆಲ್ಲ ಮಚ್ಚೆಗಳು ಕಾಣಿಸುತ್ತೆ ಅದ್ರ ಮೇಲೆ. ಕಂದು ಕಲ್ಲರ್ದು ಮಚ್ಚೆ ಆಗೋದ್ರಿಂದ ಈ ತರ ಆಗುತ್ತೆ. ಅಂದ್ರೆ ಇದು ಜೀವನ ಚಕ್ರ ಏನಾದ್ರು ಇರುತ್ತಾ ಇರೋದು? ಅದು ಜೀವನ ಚಕ್ರ ಅಂತ ಅಂದ್ರೆ ನೀವು ಎಲ್ಲದಕ್ಕೂ ಜೀವನ ಚಕ್ರ ಇದ್ದೇ ಇರುತ್ತೆ. ಇದು ಒಂದು ಪ್ರೌಢ ಕೀಟ ಬಂದ್ಬಿಟ್ಟು ಒಂದು 6 ರಿಂದ 6 ಮಿಲಿಮೀಟರ್ ಉದ್ದ ಇರುತ್ತೆ, ಒಂದು 2.5 ಮಿಲಿಮೀಟರ್ ಅಗಲ ಇರುತ್ತೆ. ಇದಕ್ಕೇನಂದ್ರೆ ಈ ಮೊಟ್ಟೆ ಇಡೋದು 9 ದಿನಗಳು ಅವಧಿ ಇರುತ್ತೆ. ಇದೇನ ಈ ಎಲೆದು ಹಿಂಗಾರು ಅಂತ ಏನು ಹೇಳ್ತೀವಿ ಅದ್ರ ಒಳಗೆ ಚುಚಿ ಚುಚಿ ಮೊಟ್ಟೆಗಳನ್ನ ಇಡುತ್ತೆ. ಇದಕ್ಕೆ ಒಂದು 5 ಹಂತಗಳು ಬರುತ್ತೆ. ನಮ್ದು ಅಪ್ಸರ ಅಂತ ಏನಿದೆ ಅದರಲ್ಲಿ ಒಂದು 5 ಹಂತಗಳು ಬಂದಿರುತ್ತೆ. 5 ಹಂತಗಳು ಏನ 2-3 ವಾರದಲ್ಲಿ ಮುಗಿಸ್ಬಿಡುತ್ತೆ. 2-3 ವಾರ ಅಂದ್ರೆ ಒಂದು 20 ದಿನ ತಗೊಳುತ್ತೆ ಮೊಟ್ಟೆಯಿಂದ ಬಂದಿದ್ದು. ಇದಿಷ್ಟು ಇದ್ರದ್ದು ಜೀವನ ಚಕ್ರ. ಈಗ ಹಿಂಗಾರ ಅಂತ ತಾವ್ ಹೇಳಿರಿ, ಹೊಂಬಾಳೆ ಅಂತ ಎಲ್ಲ ಹೇಳ್ತಿರ್ತೀವಿ, ಹೂಗೊಂಚಲು ಅಂತ ಕರಿಬಹುದು, ಅದನ್ನು ಬರ್ಸುವಂತ ಹುಳು ಏನಾದ್ರೂ ಬರುತ್ತಾ ಇದಕ್ಕೆ? ಇದು ಸುಳಿ ತಿಗಣೇನಿದೆ ಇದು ಕೂಡ ಅದರಲ್ಲಿನೇ ಇಟ್ಟು ಮೊಟ್ಟೆನ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಹೂಗೊಂಚಲು ಅಂತ ಏನ್ ಹೇಳಿದ್ವಿ ಅದು ಕೂಡ ಹಿಂಗಾರು ಇರ್ಬೋದು, ನಮ್ದು ಸಿಂಗಾರ ಏನಾರು ಇರ್ಬೋದು, ಅವನ್ನೆಲ್ಲ ತಿನ್ನೋದು ಇದೇನೆ ಹೂಗೊಂಚಲು ಹುಳು. ಹೂಗೊಂಚಲು ತಿನ್ನುವಂತ ಹುಳು ಅದೇ ಪ್ರತ್ಯೇಕವಾಗಿ ಇರುತ್ತೆ. ಹೌದೌದು, ಅದು ಕೂಡ ಮುಖ್ಯವಾಗಿ ಹೂವಿನ ಒಂದು ಗೊಂಚಲಿಗೆ ಹಾನಿ ಮಾಡೋದದು. ಹಾ, ಹೂವಿನ ಗೊಂಚಲಿಗೆ ಹಾನಿ ಮಾಡೋದು ಇದು. ಇದೆಂಗೆ ಅಂದ್ರೆ ಈ ಮರಿ ಹುಳು ಏನಿದೆ ಅದು ಹೂವನ್ನೆಲ್ಲಾನು ರೇಷ್ಮೆ ಬಲೆ ತರ ಮಾಡ್ಕೊಂಡು ಇಡೀ ಹೂ ಗೊಂಚಲು ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಸುತ್ತಕೊಂಡು ಅದ್ರ ಒಳಗಡೆ ಹೂವಗಳನ್ನ ತಿನ್ನೋದಿಕ್ಕೆ ಶುರು ಮಾಡ್ಕೊಳ್ತು. ಆ ಹೂವ ಎಲ್ಲ ತೂತ್ ಮಾಡ್ಕೊಂಡು ಹೂವಗಳನ್ನ ತಿನ್ಕೊಂಡು ಹೋಗುತ್ತೆ. ಇದು ಕಂಬಳಿ ಹುಳು ಜಾತಿಗೆ ಸೇರಿದ್ದು. ಹಾ, ಅಂದ್ರೆ ಲೆಪಿಡಾಪ್ಟರ್ ಅಂತ ಏನು ಗ್ರೂಪ್ ಇರುತ್ತೆ ನಮ್ದು ಆ ಗ್ರೂಪಿಗೆ ಸೇರುತ್ತೆ. ಚಿಟ್ಟೆ ಮತ್ತೆ ಪತಂಗದ ಜಾತಿ, ಪತಂಗ ಆ ಜಾತಿಗೆ ಸೇರುತ್ತೆ ಇದು. ಅದೇನ್ ಮಾಡುತ್ತೆ ತೂತ್ ಮಾಡ್ಕೊಂಡು ಒಳಗಡೆ ಕೊರ್ಕೊಂಡು ಕೊರ್ಕೊಂಡು ಎಲ್ಲ ತಿನ್ನೋದಿಕ್ಕೆ ಹೊಂಬಾಳೆ. ಹಾ, ಆ ಹೂವಗಳನ್ನೆಲ್ಲ ತಿನ್ಬಿಡುತ್ತೆ. ಹೂವಗಳೆಲ್ಲ ತಿಂದು ಕೆಲವುದೆಲ್ಲ ತಿಂದ್ಮೇಲೆ ಅದು ತೂತ್ ಮಾಡಿರೋದ್ರಿಂದ ಅದೇನಾಗುತ್ತೆ ಹಳದಿ ಕಲರ್ ಆಗಿ ಒಣಗೋದಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾಯಿಗಳೇ ಬರೋದಿಲ್ಲ ನಮಗೆ. ಹಾ, ಕಾಯಿಗಳು ಕೂಡ ಕಡಿಮೆ ಆಗುತ್ತೆ ಇದರಿಂದ. ಕೆಳಗೆ ಒಂದು ದ್ರವ ತರನು ಕೂಡ ನಾವು ಇದು ಹೊರ ಬರ್ತಿರುತ್ತೆ ಅದನ್ನು ಕೂಡ ನೋಡ್ಬೋದು. ಈ ಹೂಗೊಂಚಲು ತಿನ್ನುವಂತ ಹುಳನ್ನ ನಿಯಂತ್ರಣ ಹೇಗೆ ಅಂತೀರಿ? ಇದ್ರದ್ದು ನಿಯಂತ್ರಣ ಬಂದ್ಬಿಟ್ಟು ಆಗ್ಲೇ ತಯಮೆತಾಕ್ಸಮ್ ಹೇಳಿದ್ನಲ್ಲ, ಇದು ಹೆಂಗಿದ್ರು ನಮ್ಗೆ ಹೂಗೊಂಚಲು ಸುಳಿ ಎಲ್ಲ ಏನಿದೆ ಅಲ್ಲಿ ಅಫೆಕ್ಟ್ ಆಗೋದ್ರಿಂದ ನಾವು ಈ ತಯಮೆತಾಕ್ಸಮ್ನ 2 ಗ್ರಾಮ್ನ ಆ ಸುಳಿ ಒಳಗೆ ಇಡ್ಬೋದು, ಪ್ಲಾಸ್ಟಿಕ್ ಒಳಗೆ ಹಾಕಿ ಅಥವಾ ನಾವು ಸಿಂಪರಣೆ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಬಾಧೆಗೆ ಏನೇನು ಒಳಗಾಗಿರ್ತವೆ ಈ ತರ ಸಿಂಗಾರಗಳನ್ನೆಲ್ಲ ನಾವು ಸಂಗ್ರಹಣೆ ಮಾಡಿಕೊಂಡು ಅದನ್ನ ನಾಶ ಮಾಡಬೇಕು. ಅದ್ರ ಜೊತೆಗೆ ಮತ್ತೆ ಈ ಮೊನೋಕ್ರೋಟೋಪಸ್ ಇರ್ಬೋದು ಅಥವಾ ಕ್ಲೋರೋಪೈರಿಪಾಸ್ ಇವನು ಕೂಡ ಸಿಂಪರಣೆ ಮಾಡ್ಬೋದು. ಇನ್ನೊಂದು ನಾವು ಮುಖ್ಯವಾಗಿ ಕೇಳುವಂತದ್ದು ಸಾಮಾನ್ಯವಾಗಿ ಅಂತಂದ್ರೆ ಈ ಹಿಟ್ಟು ತಿಗಣೆ. ಹಿಟ್ಟು ತಿಗಣೆ ಹೆಟ್ರು ಮಷ್ಟಿಗೆ ಹಾನಿ ಮಾಡುತ್ತೆ ಅಂತಾರೆ ಈ ಅಡಿಕೆ ಬೆಳೆಗೆ. ಹಿಟ್ಟು ತಿಗಣೆ ಅದು ಬಂದ್ಬಿಟ್ಟು ಇದು ಪ್ಲಾನೋಕಾಕಸ್ ಇದ್ರಲ್ಲಿ ಇರುತ್ತೆ, ಅಂದ್ರೆ ಸೂಡೋಕಾಕ್ಸಿಡೆ ಫ್ಯಾಮಿಲಿಗೆ ಬರುತ್ತದು. ಅದ್ರದ್ದು ಹೆಮಿಪ್ಟ್ರ ಆರ್ಡರ್ ಏನಿದೆ ಅದು ಹೆಮಿಪ್ಟ್ರದಲ್ಲಿ ಇರುತ್ತೆ. ಇದು ಹಿಟ್ಟು ತಿಗಣೆನು ಏನಂದ್ರೆ ರಸ ಇರೋಂಥದ್ದೇನೆ. ಅದ್ರ ಮೇಲೆ ನೋಡಿರ್ತೀರ ನೀವು ಬಿಳಿ ಬಣ್ಣದ ತರದ್ದು ಹಿಟ್ಟು ತರ ಇರುತ್ತೆ, ನೀವು ಮುಟ್ಟಿದ್ರು ಕೂಡ ಆಗತ್ತದು ಸ್ವಲ್ಪ, ಅದನ್ನ ಹಿಟ್ಟು ತಿಗಣೆ ಅಂತ ಹೇಳಿ ನಾವು ನೋಡ್ತೀವಿ. ಇದು ಹೆಂಗಂದ್ರೆ ಅಪ್ಸರನೂ ಆಯ್ತು ಪ್ರೌಢ ಕೀಟನೂ ಆಯ್ತು ಎರಡನ್ನೂ ಕೂಡ ಅದ್ರ ರಸಗಳು ಏನಿದೆ ಎಲೆಗಳಿಂದ ಇರ್ಬೋದು ಕಾಯಿಂದ ಇರ್ಬೋದು ಸಣ್ಣ ಸಣ್ಣ ಎಳೆ ಕಾಯಿಗಳು ಎಲೆಗಳಿಂದ ಎಲ್ಲದ್ರಿಂದನೂ ಇದು ರಸನ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಸ ಇರಿದಾಗ ನಮಗೆ ಗೊತ್ತಿರೋಂಗೆ ರಸ ಇರಿದ ತಕ್ಷಣನೇ ಎಲ್ಲ ಹಳದಿ ಕಲರ್ ಆಗೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಇದು ಒಂದು ದ್ರವನ ಸ್ರವಿಸುತ್ತೆ, ಅಂಟು ಏನಾದ್ರು ಈ ಥರ ಇದ್ದಾಗ ನಾವು ಬೂಸ್ಟ್ ಕೂಡ ಇದರಲ್ಲಿ ನೋಡ್ಬೋದು. ಅಂದ್ರೆ ಈ ಹಿಟ್ಟು ತಿಗಣೆ ನಿಯಂತ್ರಣ ಹೇಗೆ ಅಂತೀರಿ? ಹಿಟ್ಟು ತಿಗಣೆದು ನಿಯಂತ್ರಣ ಹೇಗಂತಂದ್ರೆ ಡೈಮಿಥೈಟ್ ಅಂತ ಹೇಳಿದ್ನಲ್ಲ ಆಗ್ಲೇ 1.7 ml ಇದನ್ನ ನಾವು 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ್ಬೇಕು. ಅದ್ರ ಜೊತೆಗೆ ನೀವು ಇಮಿಡಾಕ್ಲೋಪ್ರಿಡ್ ಕೂಡ ಹಾಕ್ಬೋದು, ಅದನ್ನ 0.25 ಹಾಕಿ 1 ml 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬೇಕು. ಅದ್ರ ಜೊತೆಗೆ ಮೀನಿನ ಎಣ್ಣೆ ರೆಸಿನ್ ಸೋಪ್ ಅಂತ ಬರುತ್ತಲ್ಲ ಅದನ್ನ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ್ಬೋದು. ಅಂದ್ರೆ ಅದರ ಮೇಲೆ ಮೇಣದಂತ ವಸ್ತು ಇರುತ್ತೆ, ಅದು ಸ್ವಲ್ಪ ಕಂಡು ಆಗೋದಕ್ಕೆ ಮಾಡಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ವಿಶೇಷವಾಗಿ ಮಲೆನಾಡಿನಲ್ಲಿ ಈ ಬಸವನ ಹುಳುಗಳು ಹಾವಳಿನೂ ಕೂಡ ಕಂಡುಬರುತ್ತೆ ಅಲ್ವಾ ಅಡಿಕೆ ತೋಟಗಳಲ್ಲಿ? ಹೌದೌದೌದು, ಅದು ಬಸವನ ಹುಳುದು ಹೆಂಗಂದ್ರೆ ನಾವು ನೋಡಿದೀವಲ್ಲ ಅದು ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಕಷ್ಟ ಇದೆ. ಅದ್ರದ್ದು ಶೆಲ್ ತರ ಏನಿದೆ ಅದನ್ನ ಮಾಡ್ಕೊಂಡಿರುತ್ತೆ, ಮತ್ತೆ ಅದು ರಾತ್ರಿ ಹೊತ್ತು ಒಳಗೋಗಿ ಬಂದು ತಿನ್ನುತ್ತೆ. ನಮಗೆ ಕಣ್ಣಿಗೆ ಕೂಡ ಅದು ಕಾಣಿಸೋದಿಲ್ಲ, ಬೆಳಗ್ಗೆ ಹೊತ್ತು ಎಲ್ಲೋ ಕೆಳಗೆ ಕೆಳಗೆ ಇತ್ಕೊಂಡು ಅದು ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗರಿಗಳಿಗೂ ತಲುಪುತ್ತಾ ಅದು? ಗರಿಗಳಿಗೂ ಹೋಗಿ ತಲುಪುತ್ತೆ, ಎಲೆಗಳನ್ನೆಲ್ಲ ತಿನ್ನುತ್ತೆ. ನಾವು ರಾತ್ರಿ ನೋಡಿದಾಗ ಇರಲ್ಲ, ಸಂಜೆ ಟೈಮಲ್ಲಿ ಏನಾರು ಮತ್ತೆ ಬೆಳಗ್ಗೆ ಬಂದು ನೋಡಿದ್ವ ಅವಾಗ ಕೂಡ ನಮಗೆ ಕಾಣಿಸಿರುತ್ತೆ ಅದು ಡ್ಯಾಮೇಜ್ ಎಲ್ಲ. ಎಲೆಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ತಿಂದುಬಿಟ್ಟು ಅದರಲ್ಲಿ ತೂತ್ ತೂತ್ಕೊಳ್ತರ ಮಾಡ್ಕೊಂಡು ರಂಧ್ರಗಳ ಆಗಿರುತ್ತೆ. ಇದು ಬಸವನಹುಳಿಂದ ಆಗುವ ಹಾನಿಗಳು. ಇನ್ನು ಈ ನಿರ್ವಹಣೆ ಹೇಗೆ ಅಂತಾರೆ ಈ ಬಸವನಹುಳುಗಳ ನಿರ್ವಹಣೆ? ಅದೇ ಅವಾಗ ಹೇಳ್ದಂಗೆ ಇದು ಒಂದು ಕವಚನ ಮಾಡ್ಕೊಂಡಿರೋದ್ರಿಂದ ಇದು ನಾವ್ ಏನೇ ಹಾಕಿದ್ರು ಸಾಯಿದರು ಅಂತ ಒಂದು ಇದಕ್ಕೆ ಸೇರ್ಕೊಂಡಿದೆ. ಇದೊಂದು ಪೀಡನೆ. ಹೌದೌದು. ಇದು ಹೆಂಗಾಗುತ್ತೆ ಅಂದ್ರೆ ಇದು ಅಕ್ಕಿ ತೌಡು ಅಂತ ಬರುತ್ತಲ್ಲ, ಆ ಅಕ್ಕಿ ತೌಡನ್ನ ಒಂದ್ 10 kg ತಗೋಬೇಕು. ಆ 10 kg ಒಂದು 4 kg ಅಷ್ಟು ಬೆಲ್ಲ, ಇವೆರಡನ್ನು ಒಂದ್ 2 liter ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಕಲಸ್ಬಿಟ್ಟು ಇಡಬೇಕು ಒಂದು 36 hours ಅಂದ್ರೆ ಒಂದೂವರೆ ದಿನ ನಾವು ಹಾಗೆ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬಂದು ಆ ಥಯೋಡಿಕಾರ್ಬ್ ಅಂತ ಹೇಳಿ ಒಂದು ಕೆಮಿಕಲ್ ಸಿಗುತ್ತೆ ಅದನ್ನ 100 grams ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನಾವು ಮಿಕ್ಸ್ ಮಾಡ್ಬೇಕಂದ್ರೆ ಗ್ಲೌಸ್ ಎಲ್ಲ ಹಾಕೋಬೇಕು. ಈ ರೈತರುಗಳು ಇದನ್ನೆಲ್ಲ ಸ್ವಲ್ಪ ಇದ್ ಮರಿತಾರಲ್ಲ, ಅದನ್ನ ಹಾಕೊಂಡು ಅವತ್ತೇ ಮಾಡಬಾರ್ದು, ಯಾವುದೇ ಸಿಂಪರಣೆನ ಆಗ್ಲಿ ಕೆಮಿಕಲ್ನ ಮುಟ್ಟಬಾರ್ದು. ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಸಂಜೆ 5 hours ಇಟ್ಟರೆ ಅದು ಇದು ಪಾಯ್ಸನ್ ಬೆಡ್ ತರ ಆಕ್ಟ್ ಮಾಡೋದು, ಅದು ಬಂದು ತಿಂದಾಗ ಅದರಲ್ಲಿ ವಿಷ ಇರೋದ್ರಿಂದ ಅದು ಸಾಯ್ತವ. ಈ ತರ ಇದನ್ನ ಬಸವನ ಹುಳನ್ನ ನಾವು ನಿಯಂತ್ರಣ ಮಾಡ್ಕೋಬಹುದು. ಮತ್ತೆ ಕೈಯಲ್ಲಿ ನಮಗೆ ಸುಲಭ ಸಿಗುವಂತ ಹುಳುಗಳನ್ನ ನಾವು ಆರಿಸಿ ಆರಿಸಿ ಕೂಡ ಸಾಯಿಸಬಹುದು, ಇದನ್ನು ಮಾಡಬಹುದು. ಏನಂದ್ರೆ ಇದು ಬೇರ್ ಹುಳು ಬಿಟ್ಟು ಇಲ್ಲಿ ಎಲ್ಲ ಹುಳುಗಳು ಕೂಡ ಮುಖ್ಯವಾಗಿ ಗರಿಗಳು ಹೂಗೊಂಚಲುಗಳು ಇದಕ್ಕೆ ಹಾನಿ ಮಾಡುವಂತವು. ಆ ಬೇರು ಹುಳು ಒಂದೇ ಬೇರಿಗೆ ಮಾಡೋದು ಅದು ಅಧಿಕ ಹಾನಿ ಮಾಡುತ್ತೆ. ಉಳಿದವೆಲ್ಲ ತುದಿವರೆಗೂ ತಲುಪ್ತವೆ. ಹೌದೌದೌದು. ಬಹಳ ಅಡಿಕೆ ಅದು ಅಷ್ಟು ದೊಡ್ಡ ಗಿಡ ಎತ್ತರ ಮರ ಆದ್ರೂ ಅಲ್ಲಿಗೆ ಸುಳಿಗೆ ತಲುಪ್ತವೆ. ಹೌದೌದು. ಅದು ಅಲ್ಲಿಗೆ ಬರೋದಿಕ್ಕೆ ಅಂತಾನೆ ಇದೆ ಸುಳಿ ತಿಗಣೆ ಇರ್ಬೋದು, ನಮ್ಮ ಹೂಗೊಂಚಲು ಅವೆಲ್ಲ. ಮತ್ತೆ ಜೇಡರ ನುಸಿನೂ ಅಷ್ಟೇನೆ, ಅವು ಜೇಡರ ನುಸೇನು ನೋಡ್ರಿ ಬಹಳ ಕಾಯಿಯಿಂದನೂ ರಸ ಇರುತ್ತೆ, ಆದ್ರೆ ಎಲ್ಲ ಮೇಲ್ಗಡೆ ಪೊಸಿಷನ್ ಎಲ್ಲ ಸುಳಿಗೆ ಹೋಗ್ತವೆ. ಹಿಟ್ಟು ತಿಗಣೆನೂ ಅಷ್ಟೇನೆ, ಅದು ಕೂಡ ಕಾಯಿಗಳಲ್ಲೂ ಬರುತ್ತೆ, ಎಳೆ ಕಾಯಿಗಳು ರಸ ಹೀರುವಂತದ್ದು. ಮತ್ತೆ ಗರಿಗಳು ಗೊಂಚಲು ಹೂಗಳ ಮೇಲೆ ಎಲ್ಲದರ ಮೇಲೆ ಬರುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಡಿಕೆ ಬೆಳೆಯನ್ನ ಬಾಧಿಸುವಂತಹ ವಿವಿಧ ಪೀಡೆಗಳು ಮತ್ತೆ ಅವುಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆ ಬೆಳೆಯನ್ನು ಬಾಧಿಸುವಂಥ ವಿವಿಧ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಂದ 28,000 ರೂಪಾಯಿ, ಅರಬಿಕಾ ಚೆರಿ 13,500 ರೂಪಾಯಿಂದ 15,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿ, ರೊಬೆಸ್ಟಾ ಚೆರಿ 10,400 ರೂಪಾಯಿಂದ 11,250 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ನಿಧನ ಸುದ್ದಿ. ಐಕೊಳ ನಿವಾಸಿ ಚಾರಿಮಂಡ ಪೌತಿ ಸುಬ್ಬಯ್ಯ ಅಂಗಡಮೋವ ನಾಚಪ್ಪ ಚಾಚಾ ಅಂಗ ಇಂದು ಮರಣಪಟ್ಟಿತ್ತು. 63 ಬಯತ್ರ ಚಾರಿಮಂಡ ನಾಚಪ್ಪ ಚಾಚಾ ಅಂಗಡ ಆಕಿರಿ ಕಾರ್ಯ ನಾಳೆ ಪುಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪಂದು ಒಕ್ಕಕರ ಅರ್ಚಿಟ್ಟಿತ್ತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ ಡಬ್ಲ್ಯೂ ಪಿ ಸಿ ಹಂಗೆ ಎನ್ಎಫ್ಸಿ ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9484630311. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತೋ ಜೊಂಪೆನ ವಿವರ. ಕೊಡಗು ಜಿಲ್ಲಾ ಪೊಲೀಸ್ನ ವರ್ಷದ ಆಟೋಟ ಪೈಪೋಟಿಗೆ ಜಿಲ್ಲಾ ಪಂಚಾಯತ್ನ ಸಿಒ ಆನಂದ್ ಪ್ರಕಾಶ್ ಮೀನಾ ಅವರು ಮಡಿಕೇರಿ ಪೇಟೆನ ಡಿಎಆರ್ ಕವಾಯತ್ ಮೈದಾನದಲ್ಲಿ ಇಂದು ಚಾಲನೆ ನೀಡಿದ್ದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಬಿಪಿ ದಿನೇಶ್ ಅವರು ಹಾಜರಿದ್ದು ಹಾಗೆ ತಾರೀಕು 29/9 ಆಕಿರಿ ಜಂಬರ ನಡೆದಿದೆ. ಕೊಡವ ಸಮಾಜ ವತಿಯಿಂದ ನಾಳೆ ಹೊತ್ತಾರೆ 8 ಗಂಟೆಗೆ ಜನರಲ್ ತಿಮ್ಮಯ್ಯ ಆಟದ ಬಾಣೆ ಹತ್ತಿರ ಆಲದ ಗಿಡ ನೆಡುವ ಜಂಬರ ನಡೆದಿದೆ. ಕೊಡಗು ಜಿಲ್ಲೆನ ನಿವೃತ್ತ ಯೋಧರ ಒಕ್ಕೂಟ ಮಹಾಸಭೆ ನಾಳೆ ಹೊತ್ತಾರೆ 10:30 ಎಂಜಿ ಯತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆದಿದೆ. ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ 1 ಡಿಸೆಂಬರ್ ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಆವರಣದಲ್ಲಿ ಮೆರವಣಿಗೆ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುವರೆಗೆ ನಡೆದಿದೆ. ಹಾಗೆ ಅಂದೇ ಹೊತ್ತಾರೆ 11 ಗಂಟೆಗೆ ಕಾಲೇಜಿನ ಸಭಾಬಡಿಲಿ ಆಕೇರಿ ಜಂಬರ್ ನಡೆದಿದೆ ಅಂತೇಳಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಯವರು ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ನಾಳೆ ಹೊತ್ತಾರೆ 10:30 ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜು ಹೈದಗಳ ಮತ್ತು ಗುಡೆಗಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಡಿಕೇರಿನ ಪ್ಯಾಟಿನ ಜನರಲ್ ತಿಮ್ಮಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿದೆ. ಹಾಗೆ ತಾರೀಕು 29/24 ಆಕೇರಿ ಜಂಬರ ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಕಾರಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ತಾರೀಕು 30 ಹೊತ್ತಾರೆ 9:30 2024 ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಕೊಡುವ ಜಂಬರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಇದರಲ್ಲಿ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆ ಕ್ಷೇತ್ರದಲ್ಲಿ ಕೆಆರ್ ಗಂಗಾಧರ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಸೇವೆ ಕ್ಷೇತ್ರದಲ್ಲಿ ಯುಪಿ ಶಿವಾನಂದ್, ಹಾಗೆ ಅರೆಭಾಷಿಕರ ಸಂಘಟನೆ ಮತ್ತು ಆಡಳಿತ ಸೇವೆ ಕ್ಷೇತ್ರದಲ್ಲಿ ಡಿಎಸ್ ಆನಂದ ಅವು 2024 ಗೌರವ ಪ್ರಶಸ್ತಿ ಪಡ್ಕೊಂಡಿವೆ. ಕೊಡಗು ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆನ ಸಂತೋಷಕೂಟದ ಸಭೆ ಹಿರಿಯ ನಾಗರಿಕ ವೇದಿಕೆನ ಅಧ್ಯಕ್ಷರಾದ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ತಾರೀಕು 29 ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪ್ಯಾಟಿನ ಬಾಲಭವನದಲ್ಲಿ ನಡೆದಿದೆ. 2025-26 ಸಾಲಿಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಮಾನ್ಯ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 6 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾ ಬಡೆಯಲ್ಲಿ ನಡೆದಿದೆ ಅಂತೇಳಿ ಜಿಲ್ಲಾ ಪಂಚಾಯಿತಿ ಸಿಒಒ ತಿಳಿಸಲು. ಕುಶಾಲನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 1 ಹೊತ್ತಾರೆ 11 ಗಂಟೆಗೆ ಕುಶಾಲನಗರ ಪುರಸಭೆ ಸಭಾಬಡೆಯಲ್ಲಿ ನಡೆದಿದೆ ಅಂತೇಳಿ ಕುಶಾಲನಗರ ತಾಲೂಕು ಪಂಚಾಯಿತಿನ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸಲು. ಅಂಚೆ ಅದಾಲತ್ನ ಸಭೆ ಡಿಸೆಂಬರ್ 8 ಹೊತ್ತಾರೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರದಲ್ಲಿ ನಡೆದಿದೆ. ಅಂಚೆ ವಿಭಾಗದ ಸೇವೆಗೆ ಸಂಬಂಧಪಟ್ಟ ಏನಾದ್ರು ಪುಕಾರ್ಗಿದ್ದರೆ ಅದನ್ನು ಚರ್ಚಿಸಲಾಗಿದೆ. ಇದರ ಬಗ್ಗೆ ಏನಾದ್ರು ದೂರುಗಳಿದ್ದರೆ ಅಂಚೆ ಅದಾಲತ್ನ ತಿಳಿಬಾರ್ದು ತಾರೀಕು 5 ಒಳಗೆ ಕಳಿಸೋಕ್ಕೂ ಮತ್ತು ಅವು ತಾರೀಕು 8 ನಡೆಯುವ ಸಭೆಗೆ ಭಾಗವಹಿಸೋಕ್ಕೂ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ನಾಟಕ ಅಪ್ಪ ರಂಗ ಪ್ರದರ್ಶನ ಮತ್ತು ಉದ್ಘಾಟನೆ ಜಂಬರ ಇಂದು ಹಿಂಬತ್ತು ಸುಳ್ಯದ ಎನ್ಎಂಸಿ ಕೆವಿಜಿ ಸಭಾಬಾಡಿಲಿ ನಡೆದಿತು. ಮಾಧ್ಯಮ ಸ್ಪಂದನ ರಕ್ತನಿಧಿ ಕೇಂದ್ರ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಇವರ ಕೂಡುಕೂಟಲಿ ತಾರೀಕು 29 ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಬೃಹತ್ ರಕ್ತದಾನ ಶಿಬಿರನ ಉಮಾಮಹೇಶ್ವರ ದೇವಸ್ಥಾನದ ಸಭಾಬಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಯುವ ಪೀಳಿಗೆಯಲ್ಲಿ ಜಾಸ್ತಿ ಆಗ್ತಿರುವ ಮಾದಕ ವ್ಯಸನಗಳ ವಿರುದ್ಧ ಹೆತ್ತವು ಮತ್ತು ಸಮಾಜನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ರೋಟರಿ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಕ್ಕೂತೇಳಿ ಗವರ್ನರ್ ಪಿ ಕೆ ರಾಮಕೃಷ್ಣ ಅವರು ಹೇಳಿದರು. ಅವರು ರೋಟರಿ ಸಭಾಬಡೆ ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾತಾಡಿ ಶಾಲಾ ಕಾಲೇಜುಗಳಲ್ಲಿ ಮಿಠಾಯಿ ಸೇರಿದಂಗೆ ಬೇರೆ ಬೇರೆ ರೂಪದಲ್ಲಿ ಮಾದಕ ವಸ್ತುನ ಹಂಚುವ ಜಾಲ ನಡೀತಾ ಉಂಟು. ಇದರ ಬಗ್ಗೆ ಜಾಗೃತಿ ವಹಿಸೋಕ್ಕೂ ಮಕ್ಕ ವಿಚಿತ್ರವಾಗಿ ಹರಿದುಕೊಂಡು ಬಂದರೆ ಸರಿಯಾದ ಚಿಕಿತ್ಸೆ ನೀಡೋಕ್ಕೂ ಮಕ್ಕಳಿಗೆ ಮನೆಯಲ್ಲಿ ಅದರ ಬಗ್ಗೆ ತಿಳಿ ಹೇಳೋಕ್ಕೂ ಆಗ ದಾರಿ ತಪ್ಪುದು ನಿಂತದೆ ಅಂತೇಳಿ ಅವರು ಹೇಳಿದರು. ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಡಿಸೆಂಬರ್ 3